ರಾಷ್ಟ ಪ್ರಶಸ್ತಿ ವಿಜೇತ ಕನ್ನಡ ಚಿತ್ರರಂಗದ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ವಿಧಿವಶ. ಪುನೀತ್ ರಾಜ್ಕುಮಾರ್ ನಿಧನಕ್ಕೆ ಉಪರಾಷ್ಟಪತಿ, ಪ್ರಧಾನಮಂತ್ರಿ ಸೇರಿದಂತೆ ಗಣ್ಯರ ಸಂತಾಪ, ಕನ್ನಡ ಚಿತ್ರರಂಗದ ಕಂಬನಿ. ಸಿಂದಗಿ ಮತ್ತು ಹಾನಗಲ್ ವಿಧಾನಸಭಾ ಉಪಚುನಾವಣೆಗೆ ಸಕಲ ಸಿದ್ದತೆ, ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ. ಜನೌಷಧಿ ಬಳಕೆಯನ್ನು ಉತ್ತೇಜಿಸುವಲ್ಲಿ ಆಶಾ ಕಾರ್ಯಕರ್ತೆಯರ ಪಾತ್ರ ಮಹತ್ವದ್ದು, ಕೇಂದ್ರ ಸಚಿವ ಭಗವಂತ ಖೂಬ ಪ್ರತಿಪಾದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ಕಾರ್ಯಕ್ರಮ ನಾಡು ನಾಡಿ, ಇದರಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಕುರಿತು ವಿಚಾರಗಳು ಡಾ ಸಿಜೆ ಕುಶಾಲಪ್ಪ ಅವರಿಂದ. ಶ್ರೋತೃಗಳೇ, ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಶುರುವಾಯಿತು. ರಜತ ಮಹೋತ್ಸವವನ್ನು ಆಚರಿಸಿದೆ. ಈ ಹಿನ್ನೆಲೆಯಲ್ಲಿ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯ ಸ್ಥಾಪನೆ ಆದಾಗಲಿಂದ ಹೇಗೆ ಬೆಳವಣಿಗೆ ಆಗಿದೆ, ಇಲ್ಲಿರುವ ಸೌಲಭ್ಯಗಳೇನು, ಇಲ್ಲಿ ಮಾಡುತ್ತಿರುವ ಕಾರ್ಯಕ್ರಮಗಳೇನು ಅನ್ಕೊಂಡು ಮತ್ತಷ್ಟು ಮಾಹಿತಿಯನ್ನು ಇವತ್ತು ಕಾಲೇಜಿನ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು ಮಾತನಾಡುತ್ತಿದ್ದಾರೆ. ಡಾಕ್ಟರೇ, ನಮಸ್ಕಾರ. ನಮಸ್ಕಾರ. ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಔಷಧೀಯ ಗಿಡಗಳ ಬಗ್ಗೆ ಅಧ್ಯಯನ ನಡೀತಾ ಇದೆ. ಡಾಕ್ಟರ್ ಜಡೇಗೌಡ ಮತ್ತು ಅವರ ತಂಡದವರು ಆರ್ಕಿಡ್ಸ್, ಫರ್ನ್ಸ್, ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಳಿವಿನ ಅಂಚಿನಲ್ಲಿರತಕ್ಕಂತಹ ಔಷಧಿ ಸಸ್ಯಗಳಿದೆ, ಅವುಗಳನ್ನ ಗುರುತಿಸಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತು ಅವುಗಳನ್ನು ತಗೊಂಡೋಗಿ ಮತ್ತೆ ದೇವರ ಕಾಡುಗಳಲ್ಲೇ ನಡೆತಕ್ಕಂತಹ ಒಂದು ಕಾರ್ಯಯೋಜನೆಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಇದಲ್ಲದೆ ಭಾರತ ಸರ್ಕಾರದ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಆನ್ ಅಗ್ರೋ ಫಾರೆಸ್ಟ್ರಿ, ಎಐಸಿಆರ್ಪಿ ಆನ್ ಅಗ್ರೋ ಫಾರೆಸ್ಟ್ರಿ ಅಂತ ಹೇಳ್ತಕ್ಕಂತಹ ಒಂದು ವ್ಯವಸ್ಥೆ ಕೂಡ ದೇಶದ 33 ಸೆಂಟರ್ಸ್ ಅಲ್ಲಿ ನಾವು ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಈ ಅಗ್ರೋ ಫಾರೆಸ್ಟ್ರಿ ರಿಸರ್ಚ್ ಕೂಡ ನಡೀತಾ ಇದೆ. ಇತ್ತೀಚೆಗಷ್ಟೇ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅವರು ನಮ್ಮ ಕೆಲಸವನ್ನು ಗುರುತಿಸಿ ನಮಗೆ ರಾಷ್ಟೀಯ ಬಿದಿರು ಯೋಜನೆಯಡಿಯಲ್ಲಿ ಕೊಡಗು ಮತ್ತು ನೆರೆಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಮೈಸೂರು, ಮಂಡ್ಯ ಈ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡಂತೆ ಬಿದಿರನ್ನ ಪ್ರಮೋಟ್ ಮಾಡಲಿಕ್ಕೆ ಕಲ್ಟಿವೇಷನ್ ಮತ್ತೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟ್, ಅಗರಬತ್ತಿ ಸ್ಟಿಕ್ ಮೇಕಿಂಗ್ ಯೂನಿಟ್ ಇವನ್ನೆಲ್ಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಡಾಕ್ಟರ್ ಹೆಗಡೆ ಮತ್ತು ತಂಡದವರಿಂದ ಪ್ರತಿ ವರ್ಷ ನಾವೀಗ ಒಂದು 30,000 ಬಿದಿರಿನ ಸಸಿಗಳನ್ನ ರೈತರಿಗೆ ಕೊಡತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ನೋಡಿ, ನಾವು ಹುಡುಕ್ತಾ ಹೋದ್ರೆ ಬಹಳ ವಿಶೇಷವಾಗಿ ಸಂಸ್ಥೆ ಚಟುವಟಿಕೆಗಳು ಸಾಗಿದವೆ. ಹಾಗೆ ಇವುಗಳನ್ನ ತಿಳಿಸೋ ಸಲುವಾಗಿ ತಾವು ಬರೀ ಆಕಾಶವಾಣಿ ಅಲ್ಲದಲ್ಲೇ ದೃಶ್ಯ ಮಾಧ್ಯಮ ಹಾಗೆ ಪತ್ರಿಕಾ ಮಾಧ್ಯಮ ಸಭೆ ಸಮಾರಂಭಗಳನ್ನು ವೇದಿಕೆಯಾಗಿ ಉಪಯೋಗಿಸ್ಕೊಳ್ತಾ ಇದ್ರಿ. ರೈತರು, ಸಾರ್ವಜನಿಕರು ಚೆನ್ನಾಗಿ ಸ್ಪಂದಿಸಿದರೆ, ಉಪಯೋಗವನ್ನು ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಮುಖ್ಯವಾಗಿ ಸಂಸ್ಥೆ ನಮ್ಮದು ಅನ್ನತಕ್ಕಂತಹ ಒಂದು ಭಾವನೆ ರೈತರಿಗೆ ಬಂದ್ರೆ ಅದಕ್ಕಿಂತ ಹೆಚ್ಚು ನಾವೇನು ಕೇಳಿದ್ರೆ, ಯಾಕಂದ್ರೆ ವಿದ್ಯಾರ್ಥಿಗಳು 4 ವರ್ಷ ಇರ್ಬೋದು 8 ವರ್ಷ ಇರ್ಬೋದು ಅವ್ರು ಪಾಸ್ ಔಟ್ ಆಗಿ ಹೋಗ್ಬಿಡ್ತಾರೆ. ಆದ್ರೆ ಸ್ಥಳೀಯ ರೈತರು ನಮಗೆ ಬೆಂಬಲಕ್ಕೆ ನಿಂತರೆ, ಅಂದ್ರೆ ನನಗೆ ಈ ಸಂಸ್ಥೆಯಿಂದ ಕೃಷಿಗೆ ಪೂರಕವಾದಂತಹ ಮಾಹಿತಿ ಸಿಗುತ್ತೆ. ಅದು ಈಗ ಬದಲಾಗ್ತಾ ಇರತಕ್ಕಂತಹ ಕೃಷಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ಕೊಡಗಿನಲ್ಲಂತೂ ಹೆಚ್ಚು ನೋಡ್ತಾ ಇದ್ದೇವೆ. ಹೆಚ್ಚು ಯುವಕ ಯುವತಿಯರು ಇಂದು ಕೊಡಗನ್ನ ಬಿಟ್ಟು ಹೊರಗಡೆ ಹೋಗಿರತಕ್ಕಂತಹ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದ್ದೇವೆ. ಮತ್ತು ನನಗೆ ಒಂದು ಸಣ್ಣ ಹೆದರಿಕೆಯಲ್ಲೋ ಕೊಡಗು ಕೃಷಿ ಪ್ರಾಧಾನ್ಯತೆಯನ್ನು ಕಳ್ಕೊಂಡು ಪ್ರವಾಸೋದ್ಯಮ ಇನ್ನೊಂದ್ರ ಬಗ್ಗೆ ಎಲ್ಲಾದ್ರೂ ಹೆಚ್ಚು ಪ್ರಾಧಾನ್ಯ ಬಂದ್ಬಿಡುತ್ತದ ಅನ್ನುವಂತ ಒಂದು ಈ ಎಲ್ಲವನ್ನು ಸೇರಿಸಿ ನಾವು ಈ ಎಲ್ಲಾ ಕಾರ್ಯಯೋಜನೆಗಳು ನಮ್ಮ ಕಾಫಿಗೆ ಉತ್ತಮವಾದಂತ ಬೆಲೆ ಕೊಡಿಸ್ತಕ್ಕಂಥದ್ದು, ಅದಕ್ಕೆ ಬೇಕಾದಂತಹ ಪೂರಕ ಕೃಷಿಗಳು, ಅದು ಮೀನಿರ್ಬಹುದು, ಜೇನಿರ್ಬಹುದು, ಬಿದಿರಿರ್ಬಹುದು, ಇವೆಲ್ಲವನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಒಂದು ಪ್ರದೇಶದಲ್ಲಿ ಉತ್ತಮವಾದಂತಹ ವಾತಾವರಣ ಇರೋದು ಕೃಷಿ ಮಾಡ್ಲಿಕ್ಕೆ ಪೂರಕವಾಗಿದೆ. ಆದ್ರೆ ಕೆಲಸವನ್ನು ಮಾಡ್ಲಿಕ್ಕೆ ಬೇಕಾದಂತಹ ಎರಡನೇ ತಲೆಯ ರೈತರಾಗ್ಲಿ ಎರಡನೇ ತಲೆಯ ಕೂಲಿ ಕಾರ್ಮಿಕರಾಗ್ಲಿ ಸಿಗದೆ ಇರೋದ್ರ ಮುಖ್ಯವಾದಂತಹ ಇಶ್ಯೂ. ಹಾಗಾಗಿ ಯಾಕೆ ಯುವಕ ಯುವತಿಯರನ್ನ ನಾವಿಲ್ಲಿಗೆ ಅಟ್ರಾಕ್ಟ್ ಮಾಡಬೇಕು ಅನ್ನತಕ್ಕಂತಹ ಚಿಂತನೆಯನ್ನು ನಾವು ಬಹಳ ಮಾಡಿ ಅವನಿಗೆ ಪ್ರತಿ ತಿಂಗಳು ಆದಾಯ ಬರು, ಇದು ವರ್ಷಕ್ಕೊಂದ್ಸಲಿ ಕಾಫಿ ಮತ್ತೆ ಮೆಣಸು ಬಂದಾಗ ಅದ್ರ ಬೆಲೆ ಬಿತ್ತು ಅವನಿಗೆ ತೊಂದರೆ ಆಯ್ತು ಅಂತ ಹೇಳುವಂತದ್ದು ಆಗ್ಬಾರದು ಅಂತ ಹೇಳಿ ಪ್ರತಿ ತಿಂಗಳು ಅವನಿಗೊಂದು ಆದಾಯ ಬರತಕ್ಕಂತಹ ಉಪಕಸಬುಗಳನ್ನ ಕೂಡ ಈ ಕೃಷಿಗೆ ಜೋಡಣೆ ಮಾಡತಕ್ಕಂತಹ ವ್ಯವಸ್ಥೆಯನ್ನ ನಮ್ಮ ವಿಸ್ತರಣಾ ಘಟಕ ಡಾಕ್ಟರ್ ಕೆಂಚಾರೆಡ್ಡಿ ಬಸವಲಿಂಗಯ್ಯನವರು ಮಡಿಕೇರಿಯಲ್ಲಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಇಟ್ಸ್ ಆಲ್ ಲಿಂಕ್ಡ್, ನಮ್ಮ ಸಂಶೋಧನೆಯಿಂದಾಗಿ ಮಾಹಿತಿ ಬರುತ್ತೆ, ಅದನ್ನ ವಿದ್ಯಾರ್ಥಿಗಳಿಗೆ ಹಂಚೋದು ಮಾತ್ರ ಅಲ್ಲ, ಅದನ್ನ ವಿಸ್ತರಣೆಯ ಮುಖಾಂತರ ರೈತರಿಗೂ ಕೂಡ ಹಂಚೋದ್ರಿಂದ ಕೊಡಗಿನ ಭೌಗೋಳಿಕ ಪ್ರದೇಶಕ್ಕೆ ಸೂಕ್ತವಾದಂತಹ ಸುಸ್ಥಿರವಾದಂತಹ ಯಾವ ಕೃಷಿ ಪದ್ಧತಿಗಳು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ 25 ವರ್ಷ ಮಾಡಿರತಕ್ಕಂತಹ ಕೆಲಸದಿಂದಾಗಿ ಹೆಚ್ಚು ಹೆಚ್ಚು ರೈತರು ನಮ್ಮಲ್ಲಿಗೆ ಬರ್ತಲೇ ಇದ್ದಾರೆ. ಹಾಗಾಗಿ ಇದು ನಮ್ಮ ಸಂಸ್ಥೆಗೆ ಸಿಕ್ಕಿರ್ತಕ್ಕಂತಹ ದೊಡ್ಡ ಒಂದು ಸಪೋರ್ಟ್. ಯಾವಾಗ ರೈತರು ನಮ್ಮಲ್ಲಿಗೆ ಹೆಚ್ಚು ಬರ್ತಾರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಎಲ್ಲಾ ಕಾಲೇಜುಗಳಿಗೂ ಕೂಡ ಅದು ಒಂದು ಪೂರಕವಾದಂತಹ ಸ್ಟಾಟಿಸ್ಟಿಕ್ಸ್, ಎಷ್ಟು ರೈತರು ಬರ್ತಾ ಇದ್ದಾರೆ, ಯಾತಕ್ಕಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು. ನಾವು ಮುಂದಿನ ದಿವಸಗಳಲ್ಲಿ ಈಗೇನು ಕಾಫಿಗೆ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಹುಟ್ಟಾಕಿದೀವಿ ಅಂತ ಹೇಳಿದೀವಿ, ಅದೇ ರೀತಿಯಲ್ಲಿ ಜೇನು ಕೃಷಿಗೆ ಈಗ ಅದು ಬಿಸಿ ಬಿ ಹನಿ ಕ್ಲಸ್ಟರ್ ಅಂತ ಹೇಳ್ತಕ್ಕಂಥದ್ದು ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ವತಿಯಿಂದ ನಾವು ಸುಮಾರು 700 ರೈತರ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ನ ಅಗ್ರಿಕಲ್ಚರ್ ಸೈಂಟಿಸ್ಟ್ ಫೋರಂ ಆಫ್ ಕೊಡಗು ಈ ಸಂಸ್ಥೆಯ ಮುಖಾಂತರ ಕಾಲೇಜಿನಲ್ಲಿ ಹುಟ್ಟಾಕಬೇಕು ಅಂತ ಹೇಳಿ 1/2 ಎಕರೆ ಜಾಗವನ್ನ 15 ವರ್ಷಕ್ಕೆ ಈ ಅಗ್ರಿಕಲ್ಚರ್ ಸೈಂಟಿಸ್ಟ್ ಫೋರಂನವರಿಗೆ ಕೊಟ್ಟಿದ್ದೇವೆ. ಇದು ಕೂಡ ಮುಂದಿನ ದಿವಸಗಳಲ್ಲಿ ಕೊಡಗಿನ ಜೇನುತುಪ್ಪಕ್ಕೆ ವಿಶೇಷವಾದ ವಿಭಿನ್ನವಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂತದ್ದು ಕೂಡ ನಮ್ಮ ಒಂದು ಆಸೆ ಇದೆ. ಹಾಗಾಗಿ ತಾವು ಹೇಳದಂಗೆ ಬೋಧನೆ ನಮ್ಮ ಮುಖ್ಯವಾದಂತಹ ಕಾರ್ಯ. ಆದ್ರೆ ನಮ್ಮ ಫ್ಯಾಕಲ್ಟಿ ಯಾರು ಕೂಡ ಬರೀ ಬೋಧನೆಯನ್ನ ಮಾಡಿ ನಿಲ್ತಾ ಇಲ್ಲ, ಸಂಶೋಧನೆ ಮತ್ತು ವಿಸ್ತರಣೆಯಲ್ಲೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ಅವರ ಒಂದು ಕೆರಿಯರ್ ಕೂಡ ಬೆಳೆದಿದೆ, ಅದರೊಂದಿಗೆ ರೈತರಿಗೂ ಕೂಡ ಪ್ರಯೋಜನ ಆಗಿದೆ. ಬಹಳ ಸಂತೋಷ ಅಂತ ಹೇಳೋದಿದ್ರೆ ನಮ್ಮ ಯೂನಿವರ್ಸಿಟಿಯ ಕಳೆದ 3 ವರ್ಷಗಳು ಅತಿ ಉತ್ತಮವಾದಂತಹ ಟೀಚರ್ಸ್ ICAR ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಬರುತ್ತೆ. ನಮ್ಮ ಸಣ್ಣ ಕಾಲೇಜಿನ ಕೃಷಿ ವಿಶ್ವವಿದ್ಯಾನಿಲಯದ ಶಿವಮೊಗ್ಗದ ಬೆಸ್ಟ್ 3 ಟೀಚರ್ಸ್ ನನ್ನ ಕಾಲೇಜಿನವರು. ಮೊಟ್ಟ ಮೊದಲು ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರು ಇದ್ರು, ತದನಂತರ ಡಾಕ್ಟರ್ ದೇವಗಿರಿ ಅವರಿಗೆ ಸಿಕ್ತು, ಈ ವರ್ಷ ಡಾಕ್ಟರ್ ಸತೀಶ್ ಅವರಿಗೆ. ಇವರು 3 ಜನ ವಿಶ್ವವಿದ್ಯಾನಿಲಯದಲ್ಲಿ ಅತಿ ಉತ್ತಮವಾದಂತಹ ಶಿಕ್ಷಕರು ಅಂತ ಹೇಳುವಂತಹ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಡಾಕ್ಟರ್ ಹೊಸಗೌಡರು ಏನಿದ್ದಾರೆ ಪೊನ್ನಂಪೇಟೆಯ ಅಗ್ರಿಕಲ್ಚರ್ ಫಾರ್ಮ್ ನಲ್ಲಿ, ಅವರು ಕಳೆದ ವರ್ಷ ಬೆಸ್ಟ್ ರಿಸರ್ಚ್ ವರ್ಕರ್ ಅಂತ ಹೇಳುವಂತಹ ಇದನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾಗಿ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ಮೂರನ್ನು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಪ್ರಾಧ್ಯಾಪಕರಿಗೆ ಇವರಿಗೆಲ್ಲರಿಗೂ ಕೂಡ ವೈಯಕ್ತಿಕ ಮಾನ್ಯತೆಗಳು ಸಿಕ್ಕಿದೆ, ಜೊತೆಗೆ ಸಮುದಾಯದಿಂದ ಕೂಡ ಅವರಿಗೆ ಒಂದು ಪ್ರಶಂಸೆಗಳು ಸಿಕ್ಕಿದೆ. ಡಾಕ್ಟ್ರೆ, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಬರೀ ಕೊಡಗಿಗೆಲ್ಲ, ರಾಜ್ಯಕ್ಕೆಲ್ಲ, ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಸಹ ವ್ಯಾಸಂಗಕ್ಕೆ ಬರ್ತಾರೆ. ಒಂದು ಕುತೂಹಲ ನಮ್ಮ ಕೊಡಗಿನ ಜನತೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿರುವ ಈ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಮ್ಮ ಜಿಲ್ಲೆಯ ಎಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತದರ ಅಂತ ಅನ್ಕೊಂಡು ಈ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಮನಸ್ಸಲ್ಲಿ ಮೂಡಿರಬಹುದು, ಏನಂತೀರಿ? ಇದು ಬಹಳ ಮೂಲಭೂತವಾದಂತ ಪ್ರಶ್ನೆ. ಪ್ರಾರಂಭ ಆದಲ್ಲಿಂದ ಕೂಡ ನಮ್ಮನ್ನ ಈ ಪ್ರಶ್ನೆಗಳನ್ನ ಬೇರೆ ಬೇರೆ ಹಂತದಲ್ಲಿ ರಾಜಕಾರಣಿಗಳು, ಸ್ಥಳೀಯ ಜನರು ಎಲ್ಲರೂ ಕೇಳ್ತಲೇ ಬಂದಿದ್ದಾರೆ. ಆದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು, ಇದು ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆ ಇದೆ. ಹೌದು, ಪೊನ್ನಂಪೇಟೆಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಇದೆ ಅಂತ ಹೇಳಿದ್ರು ಕೂಡ ನಾವು ಶಿವಮೊಗ್ಗದಲ್ಲಿರತಕ್ಕಂಥ ಕೃಷಿ ಮತ್ತು ತೋಟಗಾರಿಕಾ ವಿದ್ಯಾಲಯ ಸಂಬಂಧಪಡ್ತೇವೆ. ಹೌದು, ಈ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳು ಕರ್ನಾಟಕ ಸರ್ಕಾರದ ಒಂದು ಒಳಪಡುತ್ತೆ. ಹಾಗಾಗಿ ಎಲ್ಲದಕ್ಕೂ ಒಂದೇ ಎಂಟ್ರೆನ್ಸ್, ಸಿಇಟಿ ಪರೀಕ್ಷೆ ಬರೀಲೇಬೇಕು, ಅದರ ರ್ಯಾಂಕಿಂಗ್ ಮೇಲ್ ಮಾತ್ರ ಅಲೋಕೇಷನ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರಾದೇಶಿಕವಾಗಿ ಅಥವಾ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಮೂಡಿಗೆರೆಯಲ್ಲಿ ಇರತಕ್ಕಂತಹ ಹಾರ್ಟಿಕಲ್ಚರ್ ಕಾಲೇಜಿಗೂ ಚಿಕ್ಕಮಂಗಳೂರಿನ ಮಕ್ಕಳಿಗೆ ಕೊಡ್ಲಿಕ್ಕೆ ಬರಲ್ಲ, ಹಿರಿಯೂರಿನಲ್ಲಿ ಇರತಕ್ಕಂತಹ ಹಾರ್ಟಿಕಲ್ಚರ್ ಕಾಲೇಜಿಗೂ ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಈ ಒಂದು ವ್ಯವಸ್ಥೆಯಲ್ಲಿ ಕೆಸಿಇಟಿ ಮುಖಾಂತರನೇ ಬರಬೇಕು. ಆದ್ರೆ ಒಂದು ಏನ್ ಹೇಳಬಲ್ಲ ಅಂತ ಹೇಳಿದ್ರೆ, ಈಗ 50% ರೈತರ ಮಕ್ಕಳಿಗೆ ಪ್ರಾವಿಷನ್ ಇದೆ. ಅದರಲ್ಲಿ ನಮ್ಮ ಕೊಡಗಿನ ವಿದ್ಯಾರ್ಥಿಗಳು ಎಲ್ಲಾದ್ರೂ ಇದ್ರಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ತಗೋಬಹುದು. ನಿಮ್ಮ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಎಷ್ಟು ಮಕ್ಕಳಿದ್ದಾರೆ ಅಂತ, ಪ್ರತಿ ವರ್ಷ 80 or 2 ಅಷ್ಟೇ. ಯಾಕೆಂದ್ರೆ ಕಟ್ ಆಫ್ ಇಸ್ ವೆರಿ ಹೈ, 92%. ನಾನು ಇದನ್ನ ಯಾವಾಗಲೂ ಹೇಳ್ತಾ ಇದ್ದೀನಿ, ಕೊಡಗಿನಲ್ಲಿ ಒಂದು ದೊಡ್ಡ ತೊಂದರೆ ಏನಂತ ಹೇಳಿದ್ರೆ, ಪಿಯುಸಿ ಪಿಸಿಎಂಬಿ ಮಾರ್ಕ್ಸ್ ಏನೋ ಚೆನ್ನಾಗಿ ಬರುತ್ತೆ, ಸಿಇಟಿ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಸಿಗದೇ ಇರೋದ್ರಿಂದ ಮಕ್ಕಳ ರ್ಯಾಂಕಿಂಗ್ ತುಂಬಾ ಕೆಳಗಡೆ ಹೋಗ್ತಾ ಇದೆ. ಹಾಗಾಗಿ ಕೊಡಗಿನ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸೀಟ್ ಫಾರ್ಮ್ ಯೂನಿವರ್ಸಿಟೀಸ್ ಅಲ್ಲಿ ಸಿಗದೇ ಇರೋದು ಅವರ ಸಿಇಟಿ ಮಾರ್ಕ್ಸ್ ಕಡಿಮೆ ಆಗಿರೋದ್ರಿಂದ. ಅದಲ್ಲದೇನೆ ಸ್ಪೋರ್ಟ್ಸ್ ಕೋಟಾ ಇರುತ್ತೆ, ಎನ್ಸಿಸಿ ಕೋಟಾ ಇರುತ್ತೆ, ಎಕ್ಸರ್ವಿಸ್ ಮೆನ್ ಕೋಟಾ ಇರುತ್ತೆ. ಈ ಕೋಟಾಗಳಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ಸಾಕಷ್ಟು ಜನ ಬಂದಿದ್ದಾರೆ. ಆದ್ರೆ ಮೊದಲು ಇಷ್ಟು ಡಿಮಾಂಡ್ ಇಲ್ಲದೆ ಇದ್ದಾಗ ಬಹಳಷ್ಟು ವಿದ್ಯಾರ್ಥಿಗಳು ಇರ್ತಾ ಇದ್ರು. ಕೊಡಗಿನಿಂದಾನೇ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸಿಕ್ಕಿದೆ, ಅವರೆಲ್ಲರೂ ಕೂಡ ಇವತ್ತು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಪ್ರದೇಶಕ್ಕೆ ಸೀಮಿತವಾದಂತಹ ಅಬ್ಸರ್ವೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ. ಪೋಷಕರು ಈ ಸಂಗತಿಯನ್ನ ತಿಳ್ಕೊಳ್ಬೇಕು. ಒಂದೇನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಕಾಲೇಜ್ ಇರೋದೊಂದು, ಮತ್ತೆ ಒಳ್ಳೆ ಅವಕಾಶಗಳಿದಾವೆ, ಒಳ್ಳೆ ಶಿಕ್ಷಣ ಸಂಸ್ಥೆ, ಮತ್ತೆ ಇದಕ್ಕೆ ಪೂರಕವಾಗಿ ನಾವು ಸಿದ್ಧತೆ ಮಾಡ್ಕೋಬೇಕು. ಬರೀ ಇಂಜಿನಿಯರಿಂಗ್ ವೈದ್ಯಕೀಯ ಕ್ಷೇತ್ರ ಅಂತಲ್ಲ, ಅಥವಾ ಇನ್ನೊಂದ್ಯಾವ್ದು ಹುಡುಕೊಂಡು ಹೋಗೋದ್ಕಿಂತ ಇದರಲ್ಲಿ ವಿದ್ಯಾಭ್ಯಾಸಕ್ಕೆ ಒಂಥರ ಸಂತೋಷಕರವಾದ ವಾತಾವರಣ ಇದೆ, ಮತ್ತೆ ಅವಕಾಶಗಳು ಚೆನ್ನಾಗಿದ್ದಾವೆ. SSLC ಓದುವಾಗ್ಲೇ ಗಮನಿಸಿಕೊಂಡ್ರೆ ಇನ್ನೂ ಒಳ್ಳೇದೆ. ಬಹಳ ಒಳ್ಳೇದು. ಪೋಷಕರಿಗೆ ನನ್ನೊಂದು ಕಿವಿಮಾತು ಏನು ಅಂತ ಹೇಳಿದ್ರೆ, ಅವನ್ ಫಸ್ಟ್ PUC ಎಂಟರ್ ಆದಾಗಾನೆ ಅವನಿಗೆ ಕೃಷಿಯಲ್ಲಿ ಆಸಕ್ತಿ ಇದ್ರೆ ಅದಕ್ಕೆ ಬೇಕಾದಂತ ಪೂರಕ ತಯಾರಿಗಳು, ಅದು ಸಿಇಟಿ ಮುಖ್ಯವಾಗಿ. ಯಾಕೆಂದ್ರೆ PUC ಎಲ್ಲಾ ಕಾಲೇಜಲ್ಲೂ ಚೆನ್ನಾಗೇ ಮಾಡ್ತಾರೆ. ಸಿಇಟಿಗೆ ಬೇಕಾದಂತ ಪೂರಕವಾದಂತ ವ್ಯವಸ್ಥೆ ಮಾಡಬೇಕು. ಮತ್ತೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಕೃಷಿ ಕುಟುಂಬ ಅಂತೇಳಿ ಅಪ್ಲೈ ಮಾಡ್ಕೋಬೇಕು. ಮತ್ತೆ ಅವನೆಲ್ಲಾದ್ರೂ ಸ್ಪೋರ್ಟ್ಸ್ ಅಲ್ಲೋ NCC ಅಲ್ಲೋ ಒಳ್ಳೆ ಅಚೀವ್ಮೆಂಟ್ ಆಗಿದ್ರೆ ಅದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳುವಂತ ವ್ಯವಸ್ಥೆ. ಹಾಗಾಗಿ ಫಸ್ಟ್ PUC ಸೇರಿದಾಗೆ ಆಸಕ್ತ ಮಕ್ಕಳನ್ನ ಕಾಲೇಜಿಗೆ ಕರ್ಕೊಂಡ್ಬಂದ್ಬಿಟ್ರೆ ಅವ್ರು ಬಂದಾಗ ಒಂದು ವ್ಯವಸ್ಥೆಯನ್ನು ನೋಡ್ತಾರೆ, ಅವ್ರ ಮನಸ್ಸಿನಲ್ಲಿ ಓ ಕಾಲೇಜ್ ತುಂಬಾ ಚೆನ್ನಾಗಿದೆ, ನಾನು ಇಲ್ಲಿ ಓದ್ಬೇಕು ಅನ್ನುವಂತ ಒಂದು ಹಂಬಲ ಬರಬೇಕು. ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆ ಏನ್ ಬೇಕು ಸಹಯೋಗವನ್ನು ಮಾಡ್ಲಿಕ್ಕೂ ಕೂಡ ನಾವು ಎಲ್ಲಾ ರೀತಿಯಲ್ಲಿ ಉತ್ಸುಕರಾಗಿದ್ದೇವೆ. ಮುಂದಿನ ದಿವಸಗಳಲ್ಲಿ ಸರ್ಕಾರದಲ್ಲಿ ಕೆಲಸ ಸಿಗೋದು ಕಡಿಮೆ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಅರಣ್ಯ ಇಲಾಖೆಯಲ್ಲಿ ಎಂಟ್ರಿ ಸಿಗುತ್ತೆ ಅಂತ ಹೇಳಿ ಈ ಒಂದು ಕೋರ್ಸ್ಗೆ ಬಂದ್ರೆ ಅದು ಪ್ರಾಬಬಲಿ ಕೆಲಸಕ್ಕಾಗಿ ವಿದ್ಯಾಭ್ಯಾಸ ಅನ್ನುವಂತ ಒಂದು ಮಟ್ಟಕ್ಕೆ ಬಂದ್ಬಿಡ್ತಾರೆ. ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪೇಮೆಂಟ್ ಸೀಟ್ ಕ್ಯಾಟಗರೀಸ್ ಅಂತ ಇನ್ನೊಂದು ಕ್ಯಾಟಗರಿ ಇದೆ. ಅಂದ್ರೆ ಸಿಇಟಿ ರ್ಯಾಂಕಿಂಗ್ ಅಲ್ಲಿ ಚೆನ್ನಾಗಿ ಬರದೇ ಇದ್ದವರಿಗೆ PUC ಪರ್ಸೆಂಟೇಜ್ ಮೇಲೆ ಯೂನಿವರ್ಸಿಟಿ ಅವರು ಕೌನ್ಸಿಲಿಂಗ್ ಮಾಡ್ತಾರೆ. 38,000 ಸಿಇಟಿ ಫೀಸ್, NRI ಕೋಟದ ಫೀಸ್ 4.75 lakh ಒಂದು ವರ್ಷಕ್ಕೆ. ಅಂದ್ರೆ ಅವನು ಡಿಗ್ರಿ ಮುಗಿಯೋಷ್ಟೊತ್ತಿಗೆ 20 lakh rupees ಖರ್ಚು ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಸರ್ಕಾರದಲ್ಲಿ ಒಂದು ಕೆಲಸ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೇನೋ ಬೇಸರ ಆಗುತ್ತೆ. ಹಾಗಾಗಿ ನಾವು ಕಳೆದ 2 ವರ್ಷಗಳಿಂದ ಏನ್ ಮಾಡ್ತೀವಿ ಅಂದ್ರೆ, ಅವರು ಕೆಲಸವನ್ನ ಹುಡುಕೋ ಬದಲು ಕೆಲಸವನ್ನು ಕೊಡುವಂತವರಾಗಬೇಕು. ಯಾಕೆಂದ್ರೆ ಪ್ರೊಫೆಷನಲ್ ಡಿಗ್ರಿ ಕೊಡ್ತೀವಿ. ಈಗ ಯಾವ ರೀತಿ ಡಾಕ್ಟರ್ಸ್ ಸರ್ಕಾರದ ಕೆಲಸ ಸಿಕ್ಕಿದ್ರೆ ಅವರೊಂದು ಸ್ವತಃ ಪ್ರಾಕ್ಟೀಸ್ ಮಾಡೋ ಹಾಗೆ ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ಅವರ ಇಂಟ್ರೆಸ್ಟ್ ಮೇಲೆ 4 aspects ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ನರ್ಸರಿ ಪ್ರೊಡಕ್ಷನ್ಸ್ ಇರಬಹುದು, ಜೇನು ಕೃಷಿ ಇರಬಹುದು, ಅರಣ್ಯ ಉತ್ಪನ್ನಗಳ ಮೌಲ್ಯವರ್ಧನೆ, ಮತ್ತು GIS ಅಂಡ್ ರಿಮೋಟ್ ಸೆನ್ಸಿಂಗ್. ಈ GIS ಅಂಡ್ ರಿಮೋಟ್ ಸೆನ್ಸಿಂಗ್ ಅಲ್ಲೂ ಕೂಡ ಡಾಕ್ಟರ್ ದೇವಗಿರಿ ಮತ್ತು ಅವರ ತಂಡದವರು ದೇಶದಲ್ಲೇ ಅತಿ ಉತ್ತಮವಾದಂತಹ ಒಂದು ಲ್ಯಾಬ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ. ಇದು ಮುಂದಿನ ದಿವಸಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಬರತಕ್ಕಂತಹ ಒಂದು ವಿಷಯ ಈ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂಡ್ ರಿಮೋಟ್ ಸೆನ್ಸಿಂಗ್ ಅಂತ ಹೇಳ್ತಕ್ಕಂತಹ ಟೆಕ್ನಿಕ್. ಈ 4 ವಿಷಯಗಳಲ್ಲಿ 6 ತಿಂಗಳ ತರಬೇತಿಯನ್ನು ಮಾಡ್ತೇವೆ ನಾವು. ಹಾಗಾಗಿ ಅವನಿಗೆ ಅದರಲ್ಲೊಂದು ಧೈರ್ಯ ಬಂದ್ರೆ, ಅವನು ಮುಂದಿನ ದಿವಸಗಳಲ್ಲಿ ಅವನದೇ ಒಂದು ಸಣ್ಣ ಜಾಗ ಇದ್ರೆ ಅವನೊಂದು ನರ್ಸರಿ ಹಾಕೋಬಹುದು, ಇಲ್ದಿದ್ರೆ ಒಂದು ಇಷ್ಟು ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡು ಅವನೇ ಒಂದು ಬಿಸ್ನೆಸ್ ಮಾಡಬಹುದು, ಅಥವಾ ಸುತ್ತಮುತ್ತಲಿರ್ತಕ್ಕಂತಹ ಈ ಅರಣ್ಯ ಉತ್ಪನ್ನಗಳೇನಿದೆ ಅದರ ಮೌಲ್ಯವರ್ಧನೆ ಮಾಡಬಹುದು, ಇಲ್ಲದೆ ಇದ್ರೆ ಜಿಎಎಸ್ ಬೇಸ್ಡ್ ಇದರಲ್ಲಿ ಕೆಲಸ ಮಾಡಬಹುದು. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಕೆಲಸ ಹುಡುಕುವವರ ಬದಲು ಕೆಲಸ ಕೊಡುವಂತಾರಾಗಬೇಕು ಅಂತ ಹೇಳುವಂತ ತಯಾರಿಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ನಿಜ, ಎಂತೆಂತವರು ಚೆನ್ನಾಗಿ ಬದುಕುವಾಗ ಅರಣ್ಯ ಕೃಷಿ ಪದವಿ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಯಾಕೆ ಚಂದವಾಗಿ ಜೀವನವನ್ನು ರೂಪಿಸಿಕೊಳ್ಳಕ್ ಆಗೋದಿಲ್ಲ? ಹೌದು, ಅದರಲ್ಲೂ ಕೊಡಗಿನಲ್ಲಂತೂ ತುಂಬಾ ಅವಕಾಶಗಳಿದಾವೆ. ಹೌದು, ಬೇರೆ ಜಿಲ್ಲೆಗಳಲ್ಲೂ ಹಾಗೆ. ಒಳ್ಳೆ ಸಂಗತಿಗಳನ್ನ ತಾವು ತಿಳಿಸಿದ್ರಿ ಈ ಸಂದರ್ಭದಲ್ಲಿ. ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಸ್ಥಾಪನೆಯಾಗಿ 25 ವರ್ಷಗಳನ್ನು ಪೂರೈಸಿ ರಜತ ಮಹೋತ್ಸವವನ್ನು ಆಚರಿಸಿದ ಈ ಹಿನ್ನೆಲೆಯಲ್ಲಿ ನಿಮಗೂ ನಿಮ್ಮ ಬೋಧಕ ವರ್ಗಕ್ಕೂ ಸಂಶೋಧನೆ ಮಾಡುವ ಕೆಲಸದಲ್ಲಿ ನಿರತರಾದ ಸಿಬ್ಬಂದಿಗೂ ಇತರರಿಗೂ ನಾವು ಅಭಿಮಾನದಿಂದ ನಮಸ್ಕಾರ ಹೇಳ್ತಾ ಇದ್ದೀವಿ. ಧನ್ಯವಾದಗಳು ಡಾಕ್ಟ್ರೆ, ಶುಭವಾಗಲಿ. ಕೊನೆಯದಾಗಿ ನಮ್ಮ ಮಹಾವಿದ್ಯಾಲಯ ನಾನಾಗಲೇ ಹೇಳಿದ ಗುರುಕುಲ ಅಂತ, ಈ 25 ವರ್ಷ ನಮ್ಮೊಂದಿಗೆ ಕೆಲಸವನ್ನು ಮಾಡಿದಂತಹ ನಮ್ಮ ಎಲ್ಲಾ ಹಳೆಯ ನಿರ್ದೇಶಕರುಗಳು, ಬೋಧಕರು, ಬೋಧಕೇತರ, ಅವರಲ್ಲಿ ಸಾಕಷ್ಟು ಜನರನ್ನ ನಾವು ನಮ್ಮ ಸಮಾರಂಭಕ್ಕೆ ಕರೆಸಿ ಸನ್ಮಾನವನ್ನು ಕೂಡ ಮಾಡಿದ್ದೇವೆ. ಮತ್ತು ನಮಗೆ ನಮ್ಮ ಹಿರಿಮೆ ನಮ್ಮ ವಿದ್ಯಾರ್ಥಿಗಳು, ಈ ಎಲ್ಲರನ್ನು ಕೂಡ ನಾನು ಅಭಿನಂದಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಕಾಲೇಜು ಮುಚ್ಚೋಗುತ್ತೆ ಅನ್ನುವಂತಹ ವ್ಯವಸ್ಥೆಯಲ್ಲಿ ಇವತ್ತು ದೇಶದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಒಂದು ಪ್ರತಿ ವರ್ಷ 20 ಲಕ್ಷ ದುಡ್ಡನ್ನ ಖರ್ಚು ಮಾಡಿ ಒಂದು ಕೋರ್ಸ್ ಅನ್ನ ಓದುವಂತಹ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಪರಿಶ್ರಮ ನಡೆದಿದೆ ಅಂತ ಹೇಳುವಂತದ್ದು ಒಂದು. ಅದರೊಂದಿಗೆ ಕೊಡಗಿನ ಜನತೆ ಇವತ್ತು ಕಾಲೇಜಿನೊಂದಿಗೆ ಗುರುತಿಸಿಕೊಂಡಿರೋದ್ರಿಂದ, ಕಾಲೇಜಿನ ಜೊತೆಗೆ ಕೈಜೋಡಿಸಿರೋದ್ರಿಂದ, ಕೃಷಿ ವಿಜ್ಞಾನಿಗಳಿಗೆ, ಅದು ಸ್ವತಃ ನಾನೊಬ್ಬ ರೈತನಾಗಿ ಕೊಡಗಿನಲ್ಲಿ, ನನಗೆ ಅದು ಹೆಚ್ಚು ಸಂತೋಷವನ್ನ ತಂದಿದೆ. ಈ ಆನೆಗಳ ಕಾಟದ ನಡುವೆ, ಈ ಹವಾಮಾನದ ವೈಪರೀತ್ಯದ ನಡುವೆ, ಇದೆಲ್ಲದರ ನಡುವೆ ಕೂಡ ಪ್ರಪಂಚದ ಬೇರೆ ಕಾಫಿ ಬೆಳೀತಕ್ಕಂಥ ಪ್ರದೇಶಗಳನ್ನು ನಾವು ಪರಿಗಣನೆಗೆ ತಗೊಂಡ್ರೆ ಕೊಡಗಿನಲ್ಲಿ ಆ ವ್ಯವಸ್ಥೆ ಯಾವತ್ತೂ ಬರೋದಿಲ್ಲ. ಬ್ರೆಜಿಲ್ನಲ್ಲಿ, ವಿಯೆಟ್ನಾಂನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ವ್ಯವಸ್ಥೆಯಲ್ಲಿ ಬರೋದಿಲ್ಲ. ಹಾಗಾಗಿ ನಮ್ಮ ಮಹಾವಿದ್ಯಾಲಯ ನಿರಂತರವಾಗಿ ವಿದ್ಯಾರ್ಥಿಗಳನ್ನ ತರಬೇತಿ ಮಾಡೋದ್ರೊಂದಿಗೆ ಸ್ಥಳೀಯ ರೈತರೊಂದಿಗೆ ಕೆಲಸವನ್ನ ಮಾಡಲಿಕ್ಕೆ ನಾವು ಯಾವತ್ತೂ ಬಹಳಷ್ಟು ಕೆಲಸಗಳು ಮುಂದಕ್ಕೆ ನಡೆಯುವಂತವೂ ಕೂಡ ಇದೆ. ಇದರ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಮ್ಮ ಒಂದು ಕೋರಿಕೆಗಳನ್ನು ಕೂಡ ಕೊಟ್ಟಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆ ಬಂದ್ರೆ ನಾವಿನ್ನೂ ಹೆಚ್ಚು ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬಹುದು ಅಂತ ಹೇಳ್ತಾ ನಮ್ಮ ಸಂಸ್ಥೆ ಮಾಡಿದಂತಹ 25 ವರ್ಷದ ಕಾರ್ಯಯೋಜನೆಗಳ ಬಗ್ಗೆ ನನ್ನ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಆಸ್ಪದ ಮಾಡಿಕೊಟ್ಟಂತಹ ಆಕಾಶವಾಣಿ ಎಲ್ರಿಗೂ, ನಾನು ಮೊದಲೇ ಹೇಳದಂಗೆ ಆಕಾಶವಾಣಿ ಮಡಿಕೇರಿ ನಮ್ಮ ಸಂಸ್ಥೆಯ ಬೆಳವಣಿಗೆಯಲ್ಲಿ ಅತಿ ಒಂದು ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹಾಗಾಗಿ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನೂ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೆ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು ಮಾತನಾಡಿದರು. ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಆಗಿದ್ದಾರೆ. ಅರಣ್ಯ ಮಹಾವಿದ್ಯಾಲಯ ಸ್ಥಾಪನೆಯಾದದ್ದು, ಬೆಳೆದು ಬಂದ ಬಗೆ, ಹಾಗೆ ಮಾಡಿರುವ ಪ್ರಮುಖವಾದ ಕೆಲಸಗಳು, ಇವುಗಳನ್ನ ಉಲ್ಲೇಖ ಮಾಡಿದರು. ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕಾರ್ಯಕ್ರಮ ನಿರ್ಮಾಣ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಬೇಸಾಯವನ್ನ ನಮ್ಮ ಹಿರಿಯರು ತುಂಬಾ ಪ್ರೀತಿಯಿಂದ, ಗೌರವದಿಂದ, ಪೂಜನೀಯವಾಗಿ ಸ್ವೀಕರಿಸಿಕೊಂಡು ಅದರಲ್ಲಿ ಬಹಳ ಚೆನ್ನಾಗಿ ತೊಡಗಿಸಿಕೊಂಡು ತಮ್ಮನ್ನು, ತಮ್ಮ ಮನೆತನವನ್ನು, ತಮ್ಮ ಊರನ್ನು ಬೆಳೆಸಿಕೊಂಡ್ರು. ಒಂದೊಂದು ಮನೆ, ಒಂದೊಂದು ಊರು ಬೇಸಾಯದಿಂದ ತುಂಬಾ ಚೆನ್ನಾಗಿ ಬೆಳವಣಿಗೆ ಆದವು. ಈಗಲೂ ಬೇಸಾಯವನ್ನು ನೆಚ್ಚಿಕೊಂಡು ಎಷ್ಟೋ ಕುಟುಂಬಗಳು ಸಂತೃಪ್ತಿಯಾಗಿ ಜೀವನ ಮಾಡುತ್ತವೆ, ಹಾಗೆ ಆರ್ಥಿಕವಾಗಿಯೂ ಬೆಳವಣಿಗೆ ಆಗಿದ್ದಾವೆ. ಬೇಸಾಯದಲ್ಲಿ ಮಾನವನ ಶ್ರಮ ತುಂಬಾ ಪ್ರಮುಖವಾದ ಸಂಗತಿಯಾಗ್ತದೆ. ಮನೆಯವರೆಲ್ಲರೂ ಸೇರಿಕೊಂಡು ಕೆಲಸ ಮಾಡಿದರಂತೂ ಬೆಳವಣಿಗೆ ಸಲೀಸಾಗಿ ಸಾಗ್ತಾ ಇರುತ್ತೆ. ಆದರೆ ಇವತ್ತು ಮನೆಗಳಲ್ಲಿ ದುಡಿಯುವ ಜನಗಳಿಗೆ ದೊಡ್ಡ ಕೊರತೆ, ಆಳು ಕಾಳುಗಳ ಮೇಲೆ ಹೆಚ್ಚು ಅವಲಂಬನೆ. ಹೀಗಾಗಿ ಎಷ್ಟು ದುಡ್ಡಿದ್ರೂ ಬೇಸಾಯದ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಸಾಕಾಗ್ತಾ ಇಲ್ಲ. ನಮ್ಮ ಹಿರಿಯರು ಹೇಳಿದ್ರು, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅನ್ಕೊಂಡು. ಈಗಿನ ವಿದ್ಯಾವಂತ ಜನ ಹೇಳ್ತಾರೆ, ಬೇಸಾಯ ನೀ ಸಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅನ್ನೋ ಒಂದು ವಾಕ್ಯವನ್ನ ಮರುಜೋಡಣೆ ಮಾಡಿ ಪ್ರಸ್ತಾಪ ಮಾಡೋದಿದೆ. ಬೇಸಾಯಕ್ಕೆ ಎಷ್ಟು ಜನ ಇದ್ರೂ ಸಾಕಾಗೋದಿಲ್ಲ, ಎಷ್ಟು ಸಮಯ ದುಡಿದ್ರೂ ಅದು ಸಂಪೂರ್ಣ ಅನಿಸೋದಿಲ್ಲ. ಅನೇಕ ಜೀವಿಗಳು ಬೇಸಾಯದಲ್ಲಿ ನೆರವಿಗೆ ಬರ್ತವೆ. ಬರೀ ಮನುಷ್ಯನೇ ಬೇಸಾಯದ ಬೆಳವಣಿಗೆಗೆ ಕಾರಣಕರ್ತನಾಗೋದಿಲ್ಲ. ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಎರೆಹುಳುಗಳು, ಪಕ್ಷಿಗಳು, ಪ್ರಾಣಿಗಳು, ಹೀಗೆ ಅನೇಕ ಸಸ್ಯಗಳು ರೈತನ ಅಭಿವೃದ್ಧಿಗೆ ನೆರವಾಗ್ತವೆ. ಒಳ್ಳೆ ಆಸಕ್ತಿಯಿಂದ ದುರಭ್ಯಾಸಗಳನ್ನು ಅಂಟಿಸಿಕೊಳ್ದಲನೆ, ದುಶ್ಚಟಗಳನ್ನು ದೂರ ಇಟ್ಕೊಂಡು ದುಂದು ವೆಚ್ಚವನ್ನು ಮಾಡ್ದಲನೆ ಬೇಸಾಯದಲ್ಲಿ ತೊಡಸ್ಕೊಂಡ್ರೆ ಬೆಳವಣಿಗೆ ಬೇಡ ಅಂದ್ರೂ ನಮ್ಮ ಜೊತೆಗಿರುತ್ತೆ. ಪರಿಸರಕ್ಕೆ ಪ್ರಿಯವಾದ ಅನೇಕ ಕೆಲಸಗಳನ್ನು ಬೇಸಾಯದಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಈ ಹಾಡನ್ನು ರೈತ ಬಂಧವರೇ ಆಲಿಸಿಕೊಳ್ಳಿ. ಬೇಸಾಯದ ಬಗ್ಗೆ ಎಂತಹ ಸೊಗಸಾದ ಹಾಡು ರಚನೆಯಾಗಿದೆ, ನಿಮಗಾಗಿ ಪ್ರಸಾರವಾಗ್ತಾ ಇದೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್. ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ನೀನು ಸಹಾಯ ನಿನ್ನ ಮನೆ ಮಂದಿಯೆಲ್ಲ ಸಹಾಯ ನಿನಗಿದೆ ಎಲ್ಲ ಜೀವಿಗಳ ಸಹಾಯ ಬೇಸಾಯ ಬೇಸಾಯ ಬೇಸಾಯ ಬೇಡ ನೀ ಸಾಯ ಮನೆ ಮಂದಿ ಸಾಯ ಅನ್ನು ತೀರು ಬೇಸಾಯಕ್ಕೆ ನಾವೆಲ್ಲ ಸಹಾಯ ಬಳಸುತ್ತೀರು ಎಲ್ಲ ಜೀವಿಗಳ ಸಹಾಯ ಕೊಲ್ಲಬೇಡ ಹಲವು ಜೀವಿಗಳ ಜೀವ ಕೊಲ್ಲಬೇಡ ಹಲವು ಜೀವಿಗಳ ಜೀವ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಯಾವುವು ಬೇಡ ಕಳೆ ಕಸ ಸುಡಬೇಡ ವಿಷಗಳ್ಯಾವುವು ಬೇಡ ಕಳೆ ಕಸ ಸುಡಬೇಡ ಮಣ್ಣು ಮೆತ್ತಗಿರಲಿ ಓ ಮಣ್ಣು ಮೆತ್ತಗಿರಲಿ ನಿನ್ನ ಕಣ್ಣು ಅತ್ತಗಿರಲಿ ನಿನ್ನ ಕಣ್ಣು ಅತ್ತಗಿರಲಿ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಅನುಭವಿಸಬೇಡಿ ಪರಾಜಯ

நாலடி கிராமத்துல பரதாண்ட ஒக்கட குருகரணங்கு மீதி வெப்ப கார்பாரு. நாலடி கிராமத்துல உள்ள ஒக்க பல்ல மணில நவம்பர் ஒன்றாங்கு திங்களாச்சு நடப்பா. ஒக்கக்கார தாமன பொம்மக்க பெந்து சங்காத்திய பந்து குருகரண்ட ஆசிர்வாதப்படணும் உண்ணுந்து பரதாண்ட ஒக்கக்கார கேட்டண்டித்து. ನೇರವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ಬರೆಯಲಿಚ್ಛಿಸುವ ವಿದ್ಯಾರ್ಥಿಗಳಿಗೊಂದು ಸುವರ್ಣಾವಕಾಶ. ಇದೀಗ ನಾಪೋಕ್ಲುವಿನಲ್ಲಿ ಎಕ್ಸಲೆಂಟ್ ಟೀಚ್ಮೆಂಟ್ ಟ್ಯೂಷನ್ ಸೆಂಟರ್ ಆರಂಭಗೊಂಡಿದೆ. ಒಂದನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗೆ ನುರಿತ ಉಪಾಧ್ಯಾಯರಿಂದ ಟ್ಯೂಷನ್ ನೀಡಲಾಗುವುದು. ಸಂಪರ್ಕಿಸಿ ಎಕ್ಸಲೆಂಟ್ ಟೀಚ್ಮೆಂಟ್ ಟ್ಯೂಷನ್ ಸೆಂಟರ್, ಎಫ್ಎಂ ಕೆಎಂಸಿ ರೋಡ್, ನಾಪೋಕ್ಲು. ಮೊಬೈಲ್ 9901667918 ಅಥವಾ 8197729150. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಜರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, ನಿಯರ್ ಕ್ಲಾಕ್ ಟವರ್, ವಿರಾಜಪೇಟೆ. ರೀ, ಇನ್ನು ನಿಮ್ಮ ರಿಟೈರ್ಮೆಂಟ್ ಗೆ 5 months ಇದೆ. ನಮ್ಮ ಊರಾದ ಪುತ್ತೂರ್ನಲ್ಲೇ ಒಳ್ಳೆ ಜಾಗದಲ್ಲಿ ಸೈಟ್ ಪರ್ಚೇಸ್ ಮಾಡಿ ಒಳ್ಳೆ ಮನೆ ಕಟ್ಟಬೇಕು. ಅದಕ್ಕೆ ಚಿಂತೆ ಬೇಡ, ನಮ್ಮ ಊರಾದ ಪುತ್ತೂರಿನ ಕಾವುನಲ್ಲಿ ಎಲ್ಲ ಆಧುನಿಕ ಫೆಸಿಲಿಟಿಯೊಂದಿಗೆ ಮೂಡ ಅಪ್ರೂವ್ಡ್ ಮುಳಿಯ ಪಂಚಸಿರಿ ಲೇಔಟ್ ಇದೆ, ಅಲ್ಲೇ ತಗೊಳ್ಳೋಣ ಬಿಡು. ಟೋಫಿ ನಂಬರ್ 1800-4253-916. ಬೊಳ್ಳಾರ್ಪಂಡ ಒಕ್ಕಡ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಯ ನಾಳೆ ಚೆನ್ನಿಯಾಚೆ ಮಧ್ಯಾಹ್ನ 12 ಗಂಟೆಗೆ ಬೆಂಗೂರು 50 ಕ್ಲೂ ಗ್ರಾಮತ್ಲುಳ್ಳ ಒಕ್ಕ 5 ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಬಂತು ಗುರುಕಾರಂಡ ಆಶ್ವಾದ ಪಡೆದುಕೊಂಡು ಬೊಳ್ಳಾರ್ಪಂಡ ಒಕ್ಕಕಾರ ಕಟ್ಟಂಡಿತು. ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ತರಬೇತಿ ಇದೇ 31ರಿಂದ ಪ್ರತಿ ಭಾನುವಾರ ನಾಪೋಕ್ಲು ಹಳೆ ತಾಲೂಕು ಭಗವತಿ ಕಲ್ಯಾಣ ಮಂಟಪದ ಹತ್ತಿರ ಇರುವ ಮಹಿಳಾ ಸಮಾಜದಲ್ಲಿ ನಡೆಯಲಿದ್ದು, ಆಸಕ್ತರು ಸಂಪರ್ಕಿಸಿ ಅಪ್ಪಚ್ಚಿರ ಕವಿತಾ ಪೊನ್ನಪ್ಪ 9880-980-56. ಮತ್ತೊಮ್ಮೆ 9880-980-56. ವಿರಾಜಪೇಟೆಯ ಬ್ರಾಂಡೆಡ್ ಫ್ಯಾಷನ್ ನಲ್ಲಿ ಲೂಯಿ ಫಿಲಿಪ್, ವ್ಯಾನೋಸನ್, ಅಲೆನ್ ಸೋಲಿ ಬ್ರ್ಯಾಂಡ್ ನ ಪುರುಷರ ಉಡುಪುಗಳು ಲಭ್ಯ. ಇದೀಗ ಹಬ್ಬಗಳ ಪ್ರಯುಕ್ತ ವಿಶೇಷ ಆಫರ್, ಭೇಟಿ ನೀಡಿ ಪ್ಲಾನೆಟ್ ಫ್ಯಾಷನ್, ದೊಡ್ಡಟ್ಟಿ ಚೌಕಿ, ವಿರಾಜಪೇಟ್. ಕುಂಜಲಗಿರಿ ಗ್ರಾಮತ್ರ ಚೊಟ್ಟೆರ ಒಕ್ಕಡ ಗುರುಕಾರಣಂಗು ಕೊಡುಪ ಅಲ್ಲತೆ ಒಕ್ಕಡ ಕಾಲತ್ರ ಮಾಸಭೆ ಇದೇ 31ನೇ ನಾರಾಜ ಪೊಲಾಕ 10 ಗಂಟೆಗೆ ಒಕ್ಕಡ 5 ಮನೆಯಲ್ಲಿ ನಡಪ. ಒಕ್ಕಕರ ತಾಮನೆ ಮುಳಿಯ ಬೆಂದುವ ಸಂಸಾರೋಡೆ ಬಂದಿತು ಕೂಡಿಯಾಡಿದ ಸಹಕರಿಸಿರುವನೊಂದು ಚೊಟ್ಟೆರ ಒಕ್ಕಕರ ಕಟ್ಟಣಿತು. ಇಕ್ಕಾಯ್ತು ಮರಣಪಟ್ಟ ಮಾಣಿಪಂಡ ಜೋಯಪ್ಪ ಅಂಡ ಮಾದ ಕಾರ್ಬಾರ್ ಇದೇ 31ನೇ ನಾರಾಜ ಪೊಲಾಕ 11 ಗಂಟೆಗೆ 60 ಕ್ಲು ಭರಣಿ ಹಾಲು ನಡಪ. ಒಕ್ಕಕಾರ ಊರ್ಕಾರ ಬಿಂದು ಚಂಗಾದಿಯ ಎಲ್ಲರೂ ಬರೋಂಡು ಅಂಡ ಪೊಣ್ಣು ಮಕ್ಕ ಪಿಂಜ ಸಂಸಾರ ಕಟ್ಟಣಿತು. ಅಲ್ಲರಿ, ಮಗಳ ಮದುವೆ ಡಿಸೆಂಬರ್ ನಲ್ಲಿ ಫಿಕ್ಸ್ ಆಗಿದೆ. ನಿಮ್ಮನ್ ನೋಡಿದ್ರೆ ಜುವೆಲ್ಸ್ ಪರ್ಚೇಸ್ ಮಾಡುವ ಆಸಕ್ತಿನೇ ಕಾಣಿಸ್ತಾ ಇಲ್ಲ. ಯಾರು ಹೇಳಿದ್ದು? ನಾನು ಮುಳಿಯ ಚಿನ್ನೋತ್ಸವ ಸ್ಟಾರ್ಟ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೆ. ಇದೇ ಅಕ್ಟೋಬರ್ 25 ನವೆಂಬರ್ 28ರವರೆಗೆ ಚಿನ್ನೋತ್ಸವ ಇದೆ. ಪ್ರತಿ ವಾರನು ವಿಶೇಷವಾಗಿರುತ್ತೆ. ಮುಳಿಯ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಗೊಪ್ಪಲ್, ಬೆಂಗಳೂರು. ಕಡಿಯತ್ತೂರು ಗ್ರಾಮ ತೋರೇರ ಒಕ್ಕಡ ಕೈ ಮಡತ್ಲ ಗುರುಕಾರಣಂಗ್ ಪಿಂಜ ಕರಿ ಚಾಮುಂಡಿಕ್ ಕಲ್ಯ ಕೊಡಪ ಕಾರ್ಯ ಇದೇ 31ನೇ ನಾರಾಜ ಮಜ್ಜಣ 2 ಗಂಟೆಗೆ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಊರುಕಾರ ಬಂತು ಗುರುಕಾರಂಡ ಆಶೀರ್ವಾದ ಪಡೆದೋಣುಂದು ತೋರೇರ ಒಕ್ಕ ಅಧ್ಯಕ್ಷ ಮುದ್ದಯ್ಯ ಪಿಂಜ ಒಕ್ಕಕಾರ ಕಟ್ಟಣಿತು. ಮಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳ ಮೆಗಾ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆಯ ಆಲ್ಮಿರಾ, ಡೈನಿಂಗ್ ಟೇಬಲ್, ಸೋಫಾ ಸೆಟ್ ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ ಆಕರ್ಷಕ ಡಿಸ್ಕೌಂಟ್ ಪಡೆಯಿರಿ. ಒಂದು ಕಾಟ್, ಒಂದು ಬೆಡ್, 2 ಪಿಲ್ಲೋ, ಒಂದು ಬ್ಲಾಂಕೆಟ್ ಕೇವಲ 9,800 ರೂಪಾಯಿಗೆ. ನಾಸ್ ಫರ್ನಿಚರ್, ಮಡಿಕೇರಿ. ಟಾಪ್ಕೊ ಜಮ್ಜಮ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಡೈಮಂಡ್ ಮೇಲೆ 25% ಡಿಸ್ಕೌಂಟ್, ರೂಬಿ ಎಮರಲ್ಡ್ ಆಭರಣಗಳ ಮೇಲೆ 30% ಫ್ಲಾಟ್ ಆಫ್, ಎಲ್ಲ ಬ್ರಾಂಡೆಡ್ ವಾಚ್ಗಳ ಮೇಲೆ 25% ಕಡಿತ. ಟಾಪ್ಕೊ ಜಮ್ಜಮ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಜಾಹೀರಾತುಗಳನ್ನು ಕೇಳಿದಿರಿ. ಈಗ ನಿಧನ ವಾರ್ತೆ. ವಿರಾಜಪೇಟೆ ತಾಲೂಕು ಕೆದಮಳೂರು ಗ್ರಾಮತ್ರ ಚೊರಿಯಾಲ್ ನಿವಾಸಿ ಮುಲೈರಿರ ಮೋಹನ್ ಪಿಂಜ ವನಿತಾ ದಂಪತಿರ ಮೋವು ಕುಮಾರಿ ಸಾಂಚಿ ಇಂಗ ನಿನ್ನಂದು ಬೆಂಗಳೂರು ಅಕಾಲಿಕ ಮರಣಪಟ್ಟಿತು. 11 ವಯತ್ತರ ಮುಲೇರಿರ ಕುಮಾರಿ ಸಾಂಚಿ ಅಂಡ ಅಕೇರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಕೆದಮಳ್ಳೂರ ಚೊರಿಯಾಲ್ ಬೈಲುಳ್ಳ ಸ್ವಗ್ರಾಮತ್ತ ನಡಪಾಂದು ಒಕ್ಕ ಕಾರ ಅರಿಚಿಟ್ಟಿತು. ಚೆಂಬೆಬೆಳು ಗ್ರಾಮತ್ರ ಚಾರಿಮಂಡ ಸುಬ್ಬಯ್ಯ ಮಿಟ್ಟು ಇಂದು ಮರಣಪಟ್ಟಿತು. ವಿರಾಜಪೇಟೆ ಟೌನ್ ಬ್ಯಾಂಕ್ರ ಮ್ಯಾನೇಜರ್ ಚಾರಿಮಂಡ ಪ್ರಕಾಶ್ ಅಪ್ಪ 91 ವಯತ್ತರ ಚಾರಿಮಠ ಸುಬ್ಬಯ್ಯ ಅಂಡ ಅಕೇರಿ ಕಾರ್ಬಾರ್ ನಾಳೆ ಪೊಲಕ 10:30 ಗಂಟೆ ಮೀದ ಮೋಮ ಪ್ರಕಾಶ್ ರಮನ ನಡಪ ಅಂದು ಒಕ್ಕ ಕಾರ ಅರಿಚಿಟ್ಟಿತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಸುದ್ದಿ ಸಮಾಚಾರ ಓದೇಂದುಳು ಅಮ್ಮುಣಿ ಚಂಡ ಪ್ರವೀಣ್ ಚಂಗಪ್ಪ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿ ಸಭೆ ಇಂದು ಮಡಿಕೇರಿರ ಜಿಲ್ಲಾ ಪಂಚಾಯತ್ ಸಭಾಬಡಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಹೆಂಗಡ ಕೊರು ಕಾರ್ಯಕ್ರಮ ನಡೆದಿತು. ಈ ನೇರತ್ತು ತಕ್ಕ ಬಂದ ಸಂಸದ ಕಾವೇರಿ ಪೊಳೆಕಾರ್ಯಲ್ಲಿ ಮನೆ ಕಟ್ಟಿಯನ್ನು ಉಳ್ಳ ಹೆಂಗಡ ಮೀದ ನೇಮಕೊತ್ತನಕ್ಕೆ ಕ್ರಮ ಹೊಡೆದುಕೊಂಡು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರಡಿಲು ಕೆರೆನ ಅಭಿವೃದ್ಧಿ ಮಾಡಿತು ಕೃಷಿ ಪಿಂಜ ತೋಟಗಾರಿಕೆ ಬೊಳೆಕ್ ಬಳಸುವನೇಕೆ ಆಂಡುಂದಣಿಚಿ ಈ ನೇರತ್ತು ಮಡಿಕೇರಿ ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ತಕ್ಕಪರಂದಿತ್ತು ಪೊಳೆಕರೆರ 100 ಮೀಟರ್ ವ್ಯಾಪ್ತಿಲು ಮನೆ ಅಥವಾ ಬೋರೆ ತರತ್ರ ಕೆಲಸ ಕಾರ್ಯ ಮಾಡುವನೇಕಿಲ್ಲ ಈ ನಿಟ್ಟಿಲು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ತಾಲೂಕು ಪಂಚಾಯತಿರ ಇಒ ಪಟ್ಟಣ ಪಂಚಾಯತಿರ ಮುಖ್ಯಾಧಿಕಾರಿ ಎಚ್ಆರ್ ಹೊರತುಂಡು ನಿರ್ದೇಶನ ಕೊಡ್ತದೆ ಈ ಸಭೆಯಲ್ಲಿ ಹಾಜರಿಂಜ ಸೆಸ್ಕರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಅಧಿಕಾರಿ ತಾಲೂಕು ಪಂಚಾಯತಿರ ಇಒ ಪಟ್ಟಣ ಪಂಚಾಯತಿರ ಮುಖ್ಯಾಧಿಕಾರಿ ಎಚ್ಆರ್ ಹೊರತುಂಡು ನಿರ್ದೇಶನ ಕೊಡ್ತದೆ ಈ ಅಧಿಕಾರಿ ತಾಲೂಕು ಪಂಚಾಯತಿರ ಇಒ ಪಟ್ಟಣ ಅಧಿಕಾರಿ ತಾಲೂಕು ಪಂಚಾಯತಿರ ಇಒ